ಸೆಪ್ಟೆಂಬರ್ನಿಂದ ಜನವರಿ ಮತ್ತು ಏಪ್ರಿಲ್ನಿಂದ ಜೂನ್ ಸಮಯದಲ್ಲಿ ಎರಡು ಬೆಳೆಗಳನ್ನು ನಾವು ಪಡಿಬಹುದು. ಎಲ್ಲ ಕಾಯಿಗಳು ಒಂದೇ ಸಮನಾಗಿ ಮಾಗಿ ಹಣ್ಣಾಗದೇ ಇರೋದರಿಂದ 5 ರಿಂದ 7 ದಿನಕ್ಕೊಮ್ಮೆ ಅವುಗಳನ್ನು ಕೊಯ್ಲು ಮಾಡಬೇಕಾಗತ್ತೆ. ಕೊಯ್ಲು ಮಾಡುವಾಗ ಕಾಯಿ ಮತ್ತು ಹೂಗಳನ್ನು ಹೊಂದಿರುವಂಥ ಕುಷನ್ಗಳಿಗೆ ಹಾನಿಯಾಗದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಕೊಯ್ಲು ಮಾಡುವಾಗ ರೋಗಬಾಧಿತ ಇಲಿ ಮತ್ತು ಅಳಿಲುಗಳಿಂದ ಹಾನಿಗೊಳಗಾದಂಥ ಕಾಯಿಗಳನ್ನು ಬೇರ್ಪಡಿಸಬೇಕು. ಕಾಯಿಗಳನ್ನು ಅಡ್ಡ ಕತ್ತರಿಸಿ ಬೀಜಗಳನ್ನು ಹೊರಗಡೆ ತೆಗಿಬೇಕು. ಈ ಕೆಲಸವನ್ನು ಕೊಯ್ಲು ಮಾಡಿದ ನಂತರ 2 ರಿಂದ 3 ದಿನದೊಳಗಾಗಿ ಮಾಡಬೇಕು. ಅಂತರ ಬೆಳೆಗಾಗಿ ಬೆಳೆದಂಥ ಕೋಕೋ ತೋಟದಿಂದ ಪ್ರತಿ ಹೆಕ್ಟೇರ್ಗೆ ವರ್ಷವೊಂದಕ್ಕೆ ಸುಮಾರು 6 ಕ್ವಿಂಟಾಲ್ನಷ್ಟು ಒಣ ಕೋಕೋ ಬೀಜಗಳನ್ನು ಪಡಿಬಹುದು. ಕೋಕೋ ಬೀಜದ ನೈಜ ಸುಗಂಧ ಬೆಳವಣಿಗೆ ಆಗೋದಕ್ಕೆ, ಒಗರನ್ನು ಕಡಿಮೆ ಮಾಡೋದಕ್ಕೆ, ಬೀಜದಲ್ಲಿರುವಂಥ ಸೂಕ್ಷ್ಮಜೀವಿಗಳನ್ನು ನಾಶಪಡಿಸೋದಕ್ಕೆ, ಬೀಜದ ಮೇಲಿರುವಂಥ ಲೋಳೆ ಪದಾರ್ಥವನ್ನು ಬೇರ್ಪಡಿಸೋದಕ್ಕೆ ಮತ್ತು ಬೀಜದ ದಳಗಳು ಸಡಿಲ ಆಗೋ ರೀತಿಯಲ್ಲಿ ಮಾಡೋದಕ್ಕೆ ಬೀಜಗಳ ಹುಳಿ ಬರಿಸುವಿಕೆ ಅತ್ಯವಶ್ಯಕ. ಸಾಮಾನ್ಯವಾಗಿ ಇದನ್ನು ಪೆಟ್ಟಿಗೆ ಅಥವಾ ತಟ್ಟೆಗಳಲ್ಲಿ ಮಾಡಬಹುದು. ಪೆಟ್ಟಿಗೆಗಳಲ್ಲಿ ಮಾಡೋದು ಒಳ್ಳೆಯದು. ಸಾಮಾನ್ಯವಾಗಿ ಈ ಪದ್ಧತಿಯಲ್ಲಿ 50 ಸೆಂಟಿಮೀಟರ್ ಉದ್ದ ಮತ್ತು 50 ಸೆಂಟಿಮೀಟರ್ ಅಗಲದ ಅಳತೆಯ ತಳದಲ್ಲಿ ಹುಳಿ ಬರಿಸುವಿಕೆ ಮಾಡುವಾಗ ಉತ್ಪತ್ತಿಯಾಗುವಂಥ ನೀರು ಹರಿದೋಗುವಂತೆ ಮತ್ತು ಗಾಳಿ ಒಳಗಡೆ ಬರೋ ರೀತಿಯಲ್ಲಿ ಮಾಡುವಂಥ ರಂಧ್ರ ಇರುವಂಥ ಮರದ ಪೆಟ್ಟಿಗೆಗಳನ್ನು ಬಳಸ್ತಾರೆ. ಕಾಯಿಗಳಿಂದ ಬೇರ್ಪಡಿಸಿದಂಥ ಕೋಕೋ ಬೀಜಗಳನ್ನು ಈಗ ತಿಳಿಸಿದಂಥ ಪೆಟ್ಟಿಗೆಗಳಲ್ಲಿ ತುಂಬಿ ಬಾಳೆ ಎಲೆಗಳಿಂದ ಮುಚ್ಚಲಾಗುತ್ತೆ. ಈ ರೀತಿ 45 ಗಂಟೆಗಳ ಕಾಲ ಪೆಟ್ಟಿಗೆಯಲ್ಲಿಟ್ಟಾಗ ಒಳಗಿನ ಉಷ್ಣತೆ 47 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾಗಿರುತ್ತೆ. ಎಲ್ಲ ಕಡೆ ಸಾಮಾನ್ಯವಾದ ಹುಳಿ ಬರಿಸುವಿಕೆಗಾಗಿ 48 ಗಂಟೆ ನಂತರ ಮೊದಲನೇ ಬಾರಿ, ಮುಂದಿನ 48 ಗಂಟೆಗೆ 2ನೇ ಸಾರಿ ಬೀಜಗಳನ್ನು ನಾವು ಮೇಲೆ ಕೆಳಗೆ ಮಾಡಬೇಕಾಗತ್ತೆ. ಈ ಪ್ರಕ್ರಿಯೆಯನ್ನು ಉಷ್ಣತೆ ಕಡಿಮೆಯಾಗೋವರೆಗೂ, ಅಂದರೆ ಹುಳಿ ಬರಿಸುವಿಕೆ ಮುಕ್ತಾಯವಾಗುವ ಸೂಚನೆ ಸಿಗುವವರೆಗೂ ಮುಂದುವರಿಸಬೇಕು. ಆನಂತರ ಬೀಜಗಳನ್ನು ಪೆಟ್ಟಿಗೆಯಿಂದ ತೆಗೆದು ಚಾಪೆ ಮೇಲೆ ತೆಳುವಾಗಿ ಹರಡಿ 5 ರಿಂದ 6 ದಿನದಲ್ಲಿ ಬಿಸಿಲಿನಲ್ಲಿ ಒಣಗಿಸಬೇಕು. ಬೀಜಗಳು ಸರಿಯಾಗಿ ಒಣಗೋದಕ್ಕೆ ಆಗಾಗ್ಗೆ ಮೇಲೆ ಕೆಳಗೆ ಮಾಡ್ತಾ ಇರಬೇಕು. ಇದುವರೆಗೆ ಕೋಕೋ ಬೇಸಾಯ ಕುರಿತು ಕೃಷಿ ಮಾಹಿತಿ ಕೇಳಿದಿರಿ. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ 50 ಕೆಜಿ ಚೀಲವೊಂದಕ್ಕೆ ಕಚ್ಚಾ ಕಾಫಿ ದರ, ಅರೇಬಿಕಾ ಪಾರ್ಚ್ಮೆಂಟ್ 26,800 ರೂಪಾಯಿಗಳಿಂದ 27,600 ರೂಪಾಯಿಗಳು, ಅರೇಬಿಕಾ ಚೆರಿ 13,900 ರೂಪಾಯಿಗಳಿಂದ 15,500 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 22,800 ರೂಪಾಯಿಗಳಿಂದ 23,500 ರೂಪಾಯಿಗಳು, ರೋಬಸ್ಟಾ ಚೆರ್ರಿ 12,500 ರೂಪಾಯಿಗಳಿಂದ 13,650 ರೂಪಾಯಿಗಳು. ಇದು ಇಂದಿನ ಕೃಷಿರಂಗ. ನಾಳಿನ ಕೃಷಿರಂಗದಲ್ಲಿ ಜೇನು ಸುಗ್ಗಿ ಕಾಲದಲ್ಲಿ ಜೇನು ಕುಟುಂಬಗಳ ನಿರ್ವಹಣೆ ಕುರಿತು ಡಾಕ್ಟರ್ ಕೆಜೆ ವಿಜಯಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಂಧುವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಿಧನ ಸುದ್ದಿ. ಮೂಲತ್ ಚೇರಂಬಾಣೆ ಗ್ರಾಮಕಾರಳನ, ಇದಕ್ಕೆ ಬೆಂಗಳೂರು ವಾಸಂಜ ಬಡ್ಡೀರ ಭೋಜಿ ಬಿದ್ದಪ್ಪ ಪಾಚಿ ಇಂದು ಮರಣಪಟ್ಟಿದೆ. ತಮ್ಮ ದಂಡ ಬೈತ್ರ ಬಡ್ಡೀರ ಭೋಜಿ ಬಿದ್ದಪ್ಪ ಪಾಚಿ ತಾಮನೆ ಕುಂಜಿಲಗೇರಿ ಮುಕ್ಕಾಟಿರ ಅಂಗಡ ದಪನ ಕಾರ್ಯ ನಾಳೆ ಮಧ್ಯಾಹ್ನ 12 ಗಂಟೆಗೆ ಬೆಂಗಳೂರು ಕಲ್ಪಳ್ಳಿ ಕ್ರಿಮಿಟೋರಿಯಂ ನಡಪ. ಶ್ರೀಮಂಗಲ ಕಾಕೂರು ಗ್ರಾಮದ ದಿವಂಗತ ಚೌಕಿರ ಮೇದಪ್ಪನವರ ಧರ್ಮಪತ್ನಿ ಚೌಕಿರ ದೇಚಮ್ಮ ಇಂದು ನಿಧನರಾಗಿರುತ್ತಾರೆ. 85 ವರ್ಷ ಪ್ರಾಯದ ಚೌಕಿರ ದೇಚಮ್ಮ ತಾಮನೆ ಕಳ್ಳೀರ ಕಟ್ಟೆಮಾಡು ಇವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 9 ಗಂಟೆಗೆ ಶ್ರೀಮಂಗಲ ಕಾಕೂರು ಗ್ರಾಮದ ಸ್ವಗೃಹದಲ್ಲಿ ನಡೆಯಲಿದೆ. ಕೊಟ್ಟೋಳಿ ಗ್ರಾಮತ್ರ ಚಂಗಚಂಡ ಉತ್ತಪ್ಪ ಇಂದು ಮರಣಪಟ್ಟಿದೆ. ಚಂಗಚಂಡ ರತ್ನ ಅಯ್ಯಣ್ಣ ಅಂಗಡ ಅಪ್ಪ 86 ಬೈತ್ರ ಚಂಗಚಂಡ ಉತ್ತಪ್ಪ ಅಂಗಡ ಅಕ್ಕಿರಿ ಕಾರ್ಯ ನಾಳೆ ಮಧ್ಯಾಹ್ನ 8 ಗಂಟೆಗೆ ಕೊಟ್ಟೋಳಲ್ಲುಳ್ಳ ಒಕ್ಕತೋಟುಗಳತ್ತ ನಡಪ. ಮೈತಾಡಿ ಗ್ರಾಮತ್ರ ಆಲತಂಡ ಪೌತಿ ಬೆಳ್ಳೆಪಂಡ ಪೊಣ್ಣು ಕಾಮವ ಕಾಮಣಿ ಇಂದು ಫಲಕ ಮರಣಪಟ್ಟಿದೆ. ತೊಂಬತ್ತೇಳು ಬೈತ್ರ ಕಾಮವ್ವ ಕಾಮಣಿ ಅಂಗಡ ಆಕಿರಿ ಕಾರ್ಯ ನಾಳೆ ಫಲಕ 11 ಗಂಟೆಗೆ ಸ್ವಗ್ರಾಮತ್ತು ನಡಪ. ಕೊಟ್ಟಗೇರಿ ಕಾರಳನ ಇಕ್ಕ ಬಾಳೆಲಿಲು ವಾಸೆಂಜ ನಿವೃತ್ತ ಉಪನ್ಯಾಸಕ ಮೇಚಂಡ ಗಾಂಧಿ ಮಾದಪ್ಪ ಇಂದು ಮರಣಪಟ್ಟಿದೆ. 76 ಬೈತ್ರ ಮೇಚಂಡ ಗಾಂಧಿ ಮಾದಪ್ಪ ಅಂಗಡ ಆಕಿರಿ ಕಾರ್ಯ ನಾಳೆ ಫಲಕ 10 ಗಂಟೆಗೆ ಕೊಟ್ಟಗೇರಿಲುಳ್ಳ ಒಕ್ಕತೋಟಗಳತ್ತ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜಂಪಿ. ಪ್ರಾಯೋಜಕರು ಮುಖಾಟಿ ಶ್ರೀ ಪೊನ್ನಪ್ಪ ರಾಜು, ಶ್ರೀಮತಿ ಯಶೋಧ ಮತ್ತೆ ಸಂಸಾರ, ಕಾಫಿ ಬೆಳೆಗಾರರು ಮರಂದೋಡ ಗ್ರಾಮ ಮಡಿಕೇರಿ ತಾಲೂಕು. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ: ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ 6 ಜನಕ್ಕೆ ತನ್ನ ಗೌರವ ಪ್ರಶಸ್ತಿನ ಕೊಡುಗೆ ಘೋಷಣೆ ಮಾಡಿದ್ದು, ಒಟ್ಟು 24 ಪುಸ್ತಕಗಳನ್ನ ಬಿಡುಗಡೆ ಮಾಡುವ ವಿಶಿಷ್ಟ ಕಾರ್ಯಕ್ರಮನ ಇದೇ ತಿಂಗಳ 28ಕ್ಕೆ ಮಡಿಕೇರಿನ ಗೌಡ ಸಮಾಜದಲ್ಲಿ ಆಯೋಜನೆ ಮಾಡಿತ್ತು. ಈ ಬಗ್ಗೆ ಮಾತನಾಡಿದ ಅಕಾಡೆಮಿನ ಅಧ್ಯಕ್ಷರಾದ ಸದಾನಂದ ಮಾವಜಿಯವು, 2022ನೇ ಸಾಲಿಗೆ ಡಾ ಕಾವೇರಿ ಮನೆ ಭೋಜಪ್ಪ, ತುಮ್ತಜೆ ವೆಂಕಟೇಶ್ ಗಣೇಶ್, ಡಾ ಕೆವಿ ಚಿದಾನಂದ ಹಂಗೆ, 2023ನೇ ಸಾಲಿಗೆ ಕುಯಿಂತೋಡು ದಾಮೋದರ ಕೂಡಕಂಡಿ ಕಾವೇರಮ್ಮ ಸೋಮಣ್ಣ, ಎಕೆ ಹಿಮಕರ ಅವರನ್ನ ಆಯ್ಕೆ ಮಾಡಲಾಯಿತು. ಪ್ರಶಸ್ತಿ ತಲಾ 50,000 ರೂಪಾಯಿ ಹಂಗೆ ಪ್ರಶಸ್ತಿ ಪತ್ರನ ಒಳಗೊಂಡಿದ್ದೆ. ಈ ಸಂದರ್ಭ ಬೇರೆ ಬೇರೆ ಲೇಖಕರ 12 ಪುಸ್ತಕಗಳ ಹಂಗೆ ಸಂಶೋಧನಾ ಪ್ರಬಂಧಗಳನ್ನ ಬಿಡುಗಡೆ ಮಾಡಲಾದೆ. ವಿಮಲಾ ರುಣ ಪಡ್ಡಂಬೈಲು ಅವರ ಸೋಂತ್ರಿ ಕವನ ಸಂಕಲನ, ಕುಕ್ಕನೂರು ರೇಷ್ಮಾ ಮನೋಜ್ ಅವರ ಹೆಜ್ಜೆಯಲ್ಲಿರುವ ಕತೆಗ, ಲೀಲಾ ದಾಮೋದರ ಅವರ ಸಾಲುದೀಪ, ಎಂಜಿ ಕಾವೇರಮ್ಮ ಅವರ ಅರೆಭಾಷೆ ಜನಗಳ ಬದುಕನ ಸೊಗಸು, ಎಡಿಕೇರಿ ವಿಶ್ವನಾಥ್ ಅವರ ಕಾದಂಬರಿ ನೇತ್ರಾವತಿಯಿಂದ ಕಾವೇರಿಗೆ, ಬಾರಿಯಂಡ ಜೋಯಪ್ಪ ಅವರ ಆಕಾಶ ಚಪ್ಪರ, ಕೊಟ್ಟಕೇರಿಯನ ಲೀಲಾ ದಯಾನಂದನವರ ನಮ್ಮಪ್ಪ ಸಾಂಕಿದ ಹೆಂಟೆಗ, ಜಯಪ್ರಕಾಶ್ ಕುಕ್ಕೆಟ್ಟಿ ಅವರ ಅಮರಕ್ರಾಂತಿ, ಹೊದ್ದೆಟ್ಟಿ ಭವಾನಿಶಂಕರ್ ಅವರ ಸಮಗ್ರ ಬದುಕು, ಉದಯಕುಮಾರಿ ಚೆಂಬು ಅವರ ನಮ್ಮವರ ಯಕ್ಷಗಾನಲ್ಲಿ ನಾವು, ಕಟ್ಟರತನ ಲಲಿತಾ ಅಯ್ಯಣ್ಣ ಅವರ ಹಿಮಸಾಗರ ಹಂಗೆ, ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಅವರ ವಿಚಾರ ಸಾಹಿತ್ಯ ಕಣಜ ಬಿಡುಗಡೆ ಆಗುವ ಪುಸ್ತಕಗಾತ ಅವು ತಿಳಿಸಿದವು. ಅರೆಭಾಷೆ ಮಾತಾಡುವ ಪರಿಶಿಷ್ಟ ಜಾತಿ ಮತ್ತೆ ಪಂಗಡದ ಹಂಗೆ ಇತರೆ ಕಲಾವಿದರಿಗೆ ವಾದ್ಯ ಪರಿಕರಗಳನ್ನ ಹಂಚಿಕೆ ಮಾಡಲಾದೆ ಅಂತ ಇವು ಹೇಳಿದವು. ಕೊಡಗು ರಂಗಭೂಮಿ ಟ್ರಸ್ಟ್ನಡಿಲಿ ನಾಳೆ ಸಾಯಂಕಾಲ ಮಡಿಕೇರಿ ಭಾರತೀಯ ವಿದ್ಯಾಭವನ ಸಭಾಪಾಡಲಿ ಸತ್ಯವನ್ನೇ ಹೇಳುತ್ತೇನೆ ನಾಟಕ ಪ್ರದರ್ಶನ ನಡೆದಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿನ ಭಾಷಾ ಸಮ್ಮಾನ ಪ್ರಶಸ್ತಿ ಪುರಸ್ಕೃತರು, ಮೈಸೂರು ರಂಗಾಯಣದ ಹಿಂದಿನ ಅಧ್ಯಕ್ಷರಾದ ಅಡ್ಡಂಡ ಕಾರ್ಯಪ್ಪ ಅವರು ರಚನೆ ಮಾಡಿ ನಿರ್ದೇಶಿಸಿರುವ ಈ ನಾಟಕ ಇಲ್ಲಿ ಮುಟ್ಟ ರಾಜ್ಯದಲ್ಲಿ 30ಕ್ಕಿಂತನೂ ಜಾಸ್ತಿ ಪ್ರದರ್ಶನ ಕಂಡಿತು. ಈಗಿನ ದಿನಗಳಲ್ಲಿ ಸೈಬರ್ ವಂಚನೆ ಪ್ರಕರಣಗ, ಮೊಬೈಲ್ ಕಳ್ಳತನ ಹಂಗೆ ನಕಲಿ ಸಿಮ್ ಕಾರ್ಡ್ಗಳನ್ನ ಬಳಸುವುದರಿಂದ ಸೈಬರ್ ಅಪರಾಧ ಜಾಸ್ತಿ ಆಗ್ತಿರೋದ್ರಿಂದ ಮಡಿಕೇರಿ ನಗರದ ಮೊಬೈಲ್ ಅಂಗಡಿಗಳ ಮಾಲೀಕರಿಗೆ ಹಂಗೆ ಸಿಮ್ ಕಾರ್ಡ್ ಹಂಚಿಕೆ ಮಾಡುವವಕ್ಕೆ ಸೈಬರ್ ಅಪರಾಧ ಪೊಲೀಸ್ ಠಾಣೆಯಲ್ಲಿ ಸೈಬರ್ ಅಪರಾಧದ ಬಗ್ಗೆ ಜಾಗೃತಿ ಸಭೆ ನಡೆದಿದೆ. ಮುಂದಿನ ದಿನಗಳಲ್ಲಿ ಮೊಬೈಲ್ಗಳನ್ನ ಮಾರ್ದು ಹಂಗೆ ತಕ್ಕೊಳ್ಳುವ ಸಂದರ್ಭದಲ್ಲಿ ನೋಂದಣಿ ಪುಸ್ತಕ ನಿರ್ವಹಣೆ, ಪೂರ್ತಿ ವಿಳಾಸ ತಕ್ಕೊಂಡು, ಗುರುತಿನ ಚೀಟಿ ಹಂಗೆ ಮೊಬೈಲ್ ಸಂಖ್ಯೆ ತಕ್ಕೊಂಡು, ಹಿಂಗೆ ಸುಮಾರು ವಿಷಯಗಳ ಬಗ್ಗೆ ಕೊಡಗು ಸಿಇಎನ್ ಠಾಣೆನ ಡಿಎಸ್ಪಿ ರವಿಯವು ಮಾಹಿತಿ ಕೊಟ್ಟವು. ಅಭಿವೃದ್ಧಿ ಯೋಜನೆಗಳಲ್ಲಿ ದೇಶದ ಬಂದರುಗಳಲ್ಲಿ 3ನೇ ಸ್ಥಾನ ಹೊಂದಿರುವ ನವಮಂಗಳೂರು ಬಂದರು ಕಾಫಿ ರಫ್ತಿಗೆ ಎಲ್ಲಾ ಸೌಲಭ್ಯಗಳನ್ನ ಹೊಂದಿದ್ದು, ಈ ಸಲನ್ನು ವಿದೇಶಗಳಿಗೆ ಕಾಫಿನ ರಫ್ತು ವಹಿವಾಟು ನಡೆಸುವ ಗುರಿ ಇಟ್ಟುಕೊಂಡಳುತ್ತ ನವಮಂಗಳೂರು ಬಂದರು ಪ್ರಾಧಿಕಾರದ ಅಧ್ಯಕ್ಷ ಡಾ ವೆಂಕಟರಮಣ ಅಕ್ಕಿರಾಜು ಹೇಳೇಳು. ಮಡಿಕೇರಿ ಪ್ಯಾಟೆಯಿಂದ ಹೊರಗೆ ಇರುವ ಖಾಸಗಿ ರೆಸಾರ್ಟ್ಲಿ ಬಂದರು ಪ್ರಾಧಿಕಾರ ಹಂಗೆ ಕೊಡಗು ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ಆಯೋಜಿತ ಕೊಡಗು ಚಿಕ್ಕಮಗಳೂರು ಹಾಸನ ಜಿಲ್ಲೆಗಳ ಕಾಫಿ ಉದ್ಯಮಿಗಳ ರಫ್ತುದಾರರ ವಹಿವಾಟುದಾರರ ಸಭೆಯನ್ನು ಉದ್ಘಾಟನೆ ಮಾಡಿ ಅವು ಮಾತಾಡಿದವು. ಈಗಾಗಿ ಜಾರ್ಖಂಡ್ ರಾಜ್ಯದ ರಾಂಚಿಲಿ ನಡೆದ 2025ನೇ ಸಾಲಿನ ಅಖಿಲ ಭಾರತ ಪೊಲೀಸ್ ಕರ್ತವ್ಯ ಕೂಟದ ಮಾದಕ ದ್ರವ್ಯ ಪತ್ತೆ ವಿಭಾಗಲಿ ಕೊಡಗು ಜಿಲ್ಲೆನ ಶ್ವಾನದಳದ ಎಆರ್ಎಸ್ಐ ಜಿತೇಂದ್ರ ರೈ ಅವರ ತಂಡ ಭಾಗವಹಿಸಿ ಬೆಳ್ಳಿ ಪದಕ ಪಡ್ಕೊಂಡಳು. ಕಳೆದ 2 ದಿನಗಳ ಹಿಂದೆ ಗೋಣಿಕೊಪ್ಪ ಚೆನ್ನಂಗೊಲ್ಲಿನ ಕಾರ್ಮಿಕ ಹಿಂಸನ ಜೀವ ತೆಗೆದ ವೇದ ತೇಳುವ ಕಾಡಾನೆನ ಅರಣ್ಯ ಇಲಾಖೆನವು ಕೆಡ್ಡಕ್ಕೆ ಬೀಳಿಸಿದ್ದು ಅಲ್ಲಿನ ಜನರ ಆತಂಕ ಕಮ್ಮಿಯಾಯಿತು. ಸೆರೆ ಸಿಕ್ಕಿದ ಕಾಡಾನೆನ ದುಬಾರಿಗೆ ಸ್ಥಳಾಂತರಿಸಿಕೊಳ್ಳುತ್ತ ಅರಣ್ಯ ಇಲಾಖೆನ ಅಧಿಕಾರಿಗೆ ತಿಳಿಸಿದಳು. ಮದುವೆ ಸೇರಿದಂಗೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಕಳ್ಳ ಹಂಚಿಕೆ ಮಾಡಿಕೆ 1 ದಿನದ ಸನ್ನದ್ದು ತಕ್ಕೊಂಡು ಕಡ್ಡಾಯತ ಅಬಕಾರಿ ಇಲಾಖೆನ ಉಪಾಯುಕ್ತರು ತಿಳಿಸಿದ್ದು. ಜಿಲ್ಲೆಯಲ್ಲಿ ನಡೆಯುವ ಮದುವೆ ಸೇರಿದಂಗೆ ಬೇರೆ ಬೇರೆ ಜಂಬರಗಳಲ್ಲಿ ಆರ್ಮಿ ಕಳ್ಳು ಹೊರ ರಾಜ್ಯದಿಂದ ತಂದ ಕಳ್ಳುಗ ಹಂಚಿಕೆಯಾಗ್ತಿರುವ ಬಗ್ಗೆ ದೂರುಗ ಬಂದಿದ್ದು ಇದು ರಾಜ್ಯ ಅಬಕಾರಿ ಕಾಯ್ದಿನಡಿ ಶಿಕ್ಷಾರ್ಹ ಅಪರಾಧ ಆಟುತ್ತವು ಹೇಳ್ದು. ಅಬಕಾರಿ ಕಾಯ್ದಿನಡಿ 1 ದಿನಕ್ಕೆ ಸಂಬಂಧಿಸಿದಂಗೆ ಗೊತ್ತು ಮಾಡಿದ ಶುಲ್ಕನ ಕಟ್ಟಿ ಕಾರ್ಯಕ್ರಮ ನಡೆಸವು ಅಲ್ಲರೆ ಜಾಗದ ಮಾಲೀಕರು ಅಬಕಾರಿ ವೆಬ್ಸೈಟ್ಲಿ ದಾಖಲಾತಿಗಳೊಟ್ಟಿಗೆ ಅರ್ಜಿ ಹಾಕಿ ಸನ್ನದ್ದು ತಕ್ಕಣಿಕೆ ಅವಕಾಶ ಉಟ್ಟು ತಪ್ಪಿರೆ ಜಾಗದ ಮಾಲೀಕರು ಅಲ್ಲರೆ ಜಂಬರ ನಡೆಸುವವರ ವಿರುದ್ಧ ಅಬಕಾರಿ ಕಾನೂನು ಅಡಿಯಲ್ಲಿ ಕ್ರಮ ತಕ್ಕಣಲಾದೆ ಅಂತ ಇವು ತಿಳಿಸಿಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರ ಆತು.

ಕೋದಂಡ್ರಾಮ ದೇವಸ್ಥಾನ ಪಿಂಜ ಜ್ಯೋತಿ ಯುವಕ ಸಂಘತರ ಕೂಡುಕೂಟತ್ ಆಯೋಜನ ಮಾಡಿತುಳು ದಶಮಂಟಪ ಪ್ರೀಮಿಯರ್ ಲೀಗ್ರ ಆದ್ಯ ಆವೃತ್ತಿರ ಕ್ರಿಕೆಟ್ ಕಳಿಕೂಟಕ್ಕೆ ನೀನಂದು ಮಡಿಕೇರಿಯ ಪೊಲೀಸ್ ಕವಾಯತ್ ಪರ್ಬಲು ಚಾಲನೆ ಗಟ್ಟಿಸಿ ಕಳಿಕೂಟಕ್ಕೆ ಉದ್ದೇಶ ಮಾಡಿತು ತಕ್ಕ ಬರೆದು ಶಕ್ತಿ ಪ್ರಧಾನ ಸಂಪಾದಕ ಜೆ ರಾಜೇಂದ್ರ ಎಂಗ ಜ್ಯೋತಿ ಯುವಕ ಸಂಘತರ ಪುದಿಯ ಚಿಂತನೆಂಜ ಮಂಟಪ ಸಮಿತಿಯ ನೋಡಲು ಈ ಕ್ರಿಕೆಟ್ ಕಳಿಕೂಟ ಶುರುವಾಯಿತು ಮಡಿಕೇರಿಯ ಐತಿಹಾಸಿಕ ದಸರಾ ನಮ್ಮೆ ಚಾಯೋಡೆ ನಡೆತಕ್ಕೆ ದಶಮಂಟಪ ಸಮಿತಿಕಾರ ಕಾಲಕಾಲ ನೈಪ್ಪ ಸಾರ್ವಜನಿಕಂಗ ಮಂಟಪತ್ನ ನೋಟಿತು ಖುಷಿ ಪಡುವ ಇಂಥ ಇಂಕು ಅವರು ವಿಶೇಷ ಅವಕಾಶ ಕೊಡ್ತಿತ್ತು ಎಲ್ಲರನ್ನು ಒಕ್ಕಚೆ ಕೊಟ್ಟಿತ್ತು ಕ್ರಿಕೆಟ್ ಆಯೋಜನೆ ಮಾಡೋದು ನಲ್ಲ ಬಳುಚೆ ಧಾರ್ಮಿಕ ಕಾರ್ಯತ್ರ ಕೂಡ ಕಳಿಲು ಕೂಡಿಯಾಡನಗೊಂಡು ತಡೀರ ಆರೋಗ್ಯ ಕಾತು ಬೆಚ್ಚೋಕೆ ಇದು ಅವ್ರ ನಲ್ಲ ಅವಕಾಶ ಅಂದ ಅಭಿಪ್ರಾಯಪಟ್ಟತ್ತು ಇಂದು ನಡೆದ ಆಕೇರಿ ಕಳಿಲು ಕೋದಂಡ್ರಾಮ ದೇವಸ್ಥಾನ ತಂಡ ಗದ್ದಿತ್ತು ಆದ್ಯ ಇನಾಮ ಪಡೆದತ್ತು ಕರ್ವಾಲೆ ಭಗವತಿ ದೇವಸ್ಥಾನ ತಂಡಕರ ದಂಡನೆ ಇನಾಮನ ಪಡೆದತ್ತು ಕೊಡಗು